ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे. नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेंट करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेंट दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गई, उपभोक्ता अधिकारों की रक्षा का पूरा इंतजाम है. उपभोक्ता मामले विभाग, भारत सरकार. ಮಣ್ಣಿನ ಮಗ ಒಂದು 100 ಗಿಡ ಹಚ್ಚಿರ್ತಾನ ಒಂದು ಎಕರೆದೊಳಗೆ ಒಬ್ಬ ರೈತ. ಅದಕ್ಕಿಂತ ದೊಡ್ಡ ರೈತ ಸಾಹುಕಾರ 200 ಹಚ್ಚಿರ್ತಾನ, 300 ಹಚ್ಚಿರ್ತಾನ, 400 ಹಚ್ಚಿರ್ತಾನ, 500 ಹಚ್ಚಿರ್ತಾನ, 1000 ಹಚ್ಚದವರು ಅದಾರ. 3000 ಗಿಡಗಳನ್ನ ಹಚ್ಚಿ 30 ಎಕರೆ ಕೃಷಿ ಮಾಡೋರು ನಮ್ಮ ಇಂಡಿ ತಾಲೂಕದಾಗ ಇವತ್ತು ಅದಾರ. ನಾ ಬರೇ 100 ಗಿಡದವ ಬಂದ ವೇದಿಕೆ ಮೇಲೆ ನಿಂತೀನಿ, 100 ಗಿಡ ಅದಾವ ನಾನು. ಇದು ಹೆಂಗಪ್ಪ ಅಂದ್ರೆ ನಿಮ್ ಮುಂದೆ ಹೇಳದಂಗ, ನಾವ್ ರೈತರ ಮಕ್ಕಳು ನೋಡ್ಲಕ್ಕ ದೇಹ ದಾಢ್ಯದೊಳಗೆ ಎಲ್ಲಾರು ಬಲಿಷ್ಠರೇ ಇರ್ತೇವೆ, ಸ್ಟ್ರಾಂಗೇ ಇರ್ತೇವೆ. ಆದ್ರೆ ಎಲ್ಲಾ ಅರಿವಿ ಕಳೆದೇನು ಫೋಟೋ ತಕೊಂಡು ಅಂದ್ರೆ ಹಿಂಗ್ ಮಾಡಿ ತೋರಿಸ್ತಾ ಇರ್ಲ. ಹಂಗಿದ್ದಂಗ ನಾವು ಬಂದ ವೇದಿಕೆ ಮೇಲೆ ಮಾತಾಡೋದು ಹೇಳೋದು ಮಾಡೋದ್ರಿಂದ ನಾವು ಮುಂದಕ್ಕೆ ಬಂದಿದ್ದೇವೆ. ನಮ್ಕಿತ್ತ ಬಹಳಷ್ಟು ಬೆಳೆದವರು ಊರಾಗಿ ಅದಾರ. ಅವರು ಕೃಷಿ ಮೇಳಕ್ಕೂ ಬರುದಿಲ್ಲ, ಕೃಷಿ ಆಂದೋಲನಕ್ಕೂ ಬರುದಿಲ್ಲ, ಎಲ್ಲಿನೂ ಹೊರಗೆ ಬರುದಿಲ್ಲ. ಅವರು ಏನು ಮಾಡ್ಲಿಕ್ಕತ್ತಿರಪ್ಪ ಅಂತಂದ್ರೆ, ಮೊದಲ ದನಗಳು ಸಾಕೋದನ್ನ ಬಿಟ್ಟಾರ. ಇದು ಫಸ್ಟ್ ಅವರ ಹಿನ್ನಡೆಗೆ ಕಾರಣ ಆಗ್ಯದ. ಎರಡನೇದು, ನಾವು ಬಹಳ ಶಾಣ್ಯರದಿದ್ದೇವೆ ಅಂತ ಹೇಳಿ ತಿಳ್ಕೊಂಡು ಒಕ್ಕಲ್ತನ ಮಾಡ್ಲಿಕ್ಕತ್ತಿರಲ್ಲ. ಅದು ಇವ್ರ ಇಳುವರಿಯಲ್ಲಿ ಮತ್ತು ಬಹಳ ದಿನ ಗಿಡ ಬದುಕಲ್ಲಿನ ಸಮಸ್ಯೆ ಆಗ್ಲಿಕ್ಕದ. ಒಬ್ರಕೊಬ್ರು ವಿಚಾರ ಮಾಡ್ಲಾರ್ದೆ, ಒಬ್ರಕೊಬ್ರು ತೋಟಕ್ಕೆ ಹೋಗ್ಲಾರ್ದೇನೆ ಅವ್ರು ಹೆಂಗ್ ಮಾಡ್ತಾರ, ನಾವ್ ಹೆಂಗ್ ಮಾಡ್ಲಿಕ್ಕತ್ತಿದ್ದೇವೆ ಅನ್ನೋದನ್ನ ತಾಳೆಮೆ ಮಾಡಿ ನೋಡಲಾಗ್ಯಾರ. ಇದು ಒಂದು ದೊಡ್ಡ ದುರಂತ. ಮತ್ತೆ ಇಟ್ಟಾಗಿನೂ ನಮ್ಮ ಕೃಷಿ, ನಾವು ಕೃಷಿಕರು, ನಮ್ಮ ಹೊಲ, ಇದು ನಮ್ಮ ಗಿಡ ಅನ್ನುವಂತ ಕಕಲತ್ತಿ ಇಲ್ಲತ್ತ ನನಗ ಕಂಡು ಬರ್ಲಕತ್ತದ. ಅವ್ರು ನಾವು ಬಹಳ ಪ್ರೀತಿ ಮಾಡ್ಲಿಕತ್ತಿದ್ದೆವು, ನಮ್ಮದತ್ತೇಳಿ ಬಹಳ ಕಾಳಜಿ ಮಾಡ್ಲಿಕತ್ತಿದ್ದೆವು, ನಮ್ಮದತ್ತೇ ನಾವು ಹೊಲದಾಗೆ ಮನಿ ಮಾಡ್ಕೊಂಡಿದ್ದೆವು, ನಾವು ಬಹಳ ಚೆನ್ನಾಗಿ ದುಡಿಲಕತ್ತಿದ್ದೇವೆ ಅಂದ್ರೂ ನೀವು ಹಿಂಗ ಹತ್ತಿರಿ ಅಂತೇಳಿ ನಮಗ ಅಪವಾದ. ಅದಕ್ಕ ನಾವು ಒಂದು ಸರಳ ಉಪಾಯ ಏನ್ ಹೇಳ್ತೀನಿ ಅಂತಂದ್ರ, ಅದು ನಾವು ನೀವು ಅನ್ನೋನು ಬೇಡ. ಈಗ ನಮ್ ತೋಟಕ್ಕೆ ಬಂದ್ರೆ ನಿಮ್ಗ ಸಹಜವಾಗಿ ಕಾಣಸಿಗ್ತದೆ. ಏನ್ ಸಿಗ್ತದಪ್ಪ ಅಂತಂದ್ರೆ, ನಾ 16 ವರ್ಷ ಆಯ್ತು ಗಿಡದ ಬಡ್ಡ್ಯಾಗ ಒಟ್ಟ ನೀರು ಬಿಟ್ಟಿಲ್ಲ. ನೀವು ಬಂದ್ರಿ ಸದ್ಯ ನೋಡ್ಲಕ್ ಸಿಗ್ತದ. ನೀವು ಎಷ್ಟು ಮಂದಿ ನಿಂಬೆ ಗಿಡ ಬೆಳೆದವ್ರು ಯಾರಾದ್ರೆ ಕೈ ಹತ್ತಿರಿ ನೋಡೇನೆ. ನಾ ಸುಮ್ನೆ ಕಲ್ಲು ಬಂದು ಹೇಳದಂಗ ಆಗ್ಬಾರ್ದು. ನಿಂಬೆ ಗಿಡದವ್ರು ಯಾರೂ ಇಲ್ಲ ಬೆಳೆಯೋದು, ನಿಂಬೆ ಬೆಳೆಗಾರರು ಯಾರು ಇಲ್ಲ. ಆದ್ರೂ ಹೇಳೋದದ ಹೇಳ್ತೀನಿ, ನೀವು ಮತ್ತೊಬ್ಬರಿ ನಿಮ್ಮ ನಿಂಬೆ ಬೆಳೆಗಾರರಿಗೆ ಹೋಗಿ ಈಸೆ ಮಂದಿ ಇದ್ರು ಅದು ಒಬ್ಬರಿಗೆ ಹೇಳ್ತೀರಿ ಅಂತ ಹೇಳಿ ತಿಳ್ಕೊಂಡು ಹದಿನಾರು ವರ್ಷದಿಂದ ನಮ್ಮ ಚಾನ್ಕೊಟ್ಟಿಗೆ ಸರ್ ಬಂದು ನೋಡ್ಯಾರ, ನಮ್ಮ ಸರ್ ಬಂದು ನೋಡ್ಯಾರ, ಎ ಪಿ ಬಿರಾದರ್ ಅವ್ರು ನೋಡ್ಯಾರ, ಗೋಟಾಳ್ ಸರ್ ಬಂದಾರ, ನಮ್ಮ ವಿಜ್ಞಾನಿಗಳ ರಗಡ್ ಮಂದಿ ಎಲ್ಲ ಬಂದು ನಮ್ಮ ತೋಟಕ್ಕೆ ನೋಡ್ಯಾರ. ಹದಿನಾರು ವರ್ಷಗಳಿಂದ ನಾನು ಲಿಂಬಿ ಗಿಡದ ನೆಳೆ ಎಷ್ಟು ಬೀಳ್ತದಲ್ಲ ಆ ನೆಳೆನೊಳಗೆ ಇನ್ನ ತನಕ ಒಮ್ಮೂ ನೀರು ಬಿಟ್ಟಿಲ್ಲ, ನಾ ಒಮ್ಮೂ ಬೆಡಗದಲ್ಲೇ ಹಾಡಿ ಅಗತಿ ಮಾಡಿಲ್ಲ, ಒಂದ್ ಸಲನೂ ಅದ್ರ ಕಸ ತೆಗದಿಲ್ಲ. ಆದ್ರೆ ನಮ್ಮ ನಿಂಬಿಕಾಯಿ ಹೆಂಗಾತಾವ ಅಂದ್ರೆ ನಾ ತಂದೇನಿ ಇಲ್ಲಿ ಸ್ಟಾಲ್ 63ನೇ ಸ್ಟಾಲ್ನೊಳಗೆ ನಮ್ಮ ನಿಂಬಿಕಾಯಿ ಅದಾವ ನೋಡ್ರಿ, ನಮ್ಮ ನಿಂಬಿ ಅದಾವ ನೋಡ್ರಿ, ನಮ್ಮ ತೋಟ ಎಲ್ಲಿದ್ದೀನಿ ಏನು ಭಾಳ ದೂರಿಲ್ಲ ಬಂದು ನೋಡ್ರಿ ನೀವು. ಇವತ್ತು ಮಾರ್ಕೆಟ್ದೊಳಗೆ 600, 700, 800 ರೂಪಾಯಿಗೆ ಒಂದು ಚೀಲ ಮಾರ್ಲಿಕತ್ತೇವೆ ಅಂದ್ರೆ 1,000 ರಿಂದ 1,500 ತನಕ ಆಗಿರ್ತಾವ ಚೀಲ. ಭಾಳ ತುಂಬೋದವ್ರಿಗೆ ಒಂದು 50 ರೂಪಾಯಿ ಹೆಚ್ಚಿಗೆ ಕೊಡ್ತಾರ ಅವರು. ಇವತ್ತು ನಾವು 80 ರೂಪಾಯಿಗೆ ಒಂದು ಕೆಜಿ ನಮ್ಮ ತೋಟದಾಗ ಮಾರಾಟ ಮಾಡ್ಲಿಕ್ಕತ್ತಿದ್ದೆವು. 45 ಕೆಜಿದು ಒಂದು ಚೀಲಿಗೆ ಎಷ್ಟು ಆಗ್ತದೆ ನೋಡ್ರಿ, 4x32 ಅಂದ್ರೆ ಕಮ್ಮಿ ಅಂದ್ರೂ 1,500 ರೂಪಾಯಿಗೆ ಒಂದು ಡಾಗ ನಮ್ಮ ನಿಂಬಿಕಾಯಿ ನಮ್ಮ ತೋಟಕ್ಕೆ ಬಂದು ಹೋಯ್ತಾರೆ. ಅದಕ್ಕೆ ಸರ್ ತಂದು ನನಗೆ ಇಲ್ಲಿ ನಿಂದ್ರಿ ಸರ್, 700 ರೂಪಾಯಿ ಮಾರದವ್ರು ಭಾಳ ಮಂದಿ ಅದಾರ. ಅದ್ರಾಗ ನಾವು 1,500 ರೂಪಾಯಿಗೆ ಒಂದು ಚೀಲ ಮಾರ್ತೀನಿ, ಅದು ತೋಟದಾಗ ಮಾರ್ತೀನಿ. ನಂದು ಹಮಾಲಿಲ್ಲ, ಜಕಾತಿಲ್ಲ, ಬಾಡಿಗಿಲ್ಲ, ಖಾಲಿ ಚೀಲಿಲ್ಲ. ಮೊದಲು 15 ದಿನ ಅಡ್ವಾನ್ಸ್ ರೊಕ್ಕ ಯಾರು ನಮ್ಮ ಅಕೌಂಟಿಗೆ ಹಾಕಿರ್ತಾರ ಅವ್ರಿಗೆ ಮಾತ್ರ ನಿಂಬಿಕಾಯಿ ಕೊಡ್ತೇವೆ ನಾವು. ಇದು ಸುಳ್ಳಪ್ಪ ಅಂತಂದ್ರೆ ಇಲ್ಲಿ ಮೊಬೈಲ್ದಾಗ ಎಲ್ಲ ಸರ್ ಕೈ ಕೊಡ್ತೀನಿ ನೋಡಲ್ ರೊಕ್ಕ. ನೀವು ಎಲ್ಲರೂ ಮೊಬೈಲ್ ಗೊತ್ತಿದ್ದವ್ರೇ ಇದ್ದೀರಿ. 27 ಬಿಲ್ ಅದಾವ ಇದ್ರಾಗ ನಾನು ರೊಕ್ಕ ಹಾಕಿದ್ದು. 27 ಮಂದಿ ಕೊಟ್ಟಿನಿ, 27 ಬಿಲ್ ಅದಾವ, ಎಲ್ಲರೂ 80 ರೂಪಾಯಿದಂಗ ರೊಕ್ಕ ಹಾಕ್ಯಾರ. ಒಂದು 100 ಚೀಲ ಮಾರೀನಿ ಈ ತಿಂಗಳದೊಳಗೆ. ನಾನು 100 ಚೀಲ ಮಾರಿದ್ರೆ ಎ ಪಿ ಎಂ ಸಿಗೆ ಒಯ್ದ್ರೆ ಅಡ್ತಿ ಒಯ್ದ್ರೆ ಎಷ್ಟು ರೊಕ್ಕ ಬರ್ತಾವಪ್ಪ ಅಂದ್ರೆ ಸರಾಸರಿ 600 ರೂಪಾಯಿ ಬರ್ತಾವ. ಇವತ್ತು 1,000 ಮಾರಿದ್ದು ಬತ್ತು, ಬುಕ್ಣ ಇದ್ದಿದ್ದು 300, 400, 500 ಮಾರಿದ್ದು ಬತ್ತು. 600 ರೂಪಾಯಿ ಅಂದ್ರೆ 60,000 ರೂಪಾಯಿ ನಿಂಬಿಕಾಯಿಗಿನ 230,000 ರೂಪಾಯಿ ರೊಕ್ಕ ಜಮಾ ಆಗ್ಯಾವ ನಮ್ಮಲ್ಲಿ 100 ಡಾಗಿ. ಇದು ಹೆಂಗ್ ಮಾಡಿನಪ್ಪ ಅಂತಂದ್ರೆ 16 ವರ್ಷಗಳಿಂದ ಅಗತಿ ಮಾಡಿಲ್ಲ ನಾನು. ಗಿಡದ ತಳಗ ನೀರು ಬಿಟ್ಟಿಲ್ಲ, ಕಸ ತೆಗೆದಿಲ್ಲ, ಒಂದೂ ಔಷಧ ಸ್ಪ್ರೇ ಮಾಡಿಲ್ಲ ನಾನು. ಮತ್ತೆ ಇದೇನಪ್ಪ ನೀ ಹೇಳೋದು, ನಾವೆಲ್ಲ ಮಾಡೋದು ಉರ್ಪಟ್ಲೆ ಅಂತ ತಿಳ್ಕೊಬೇಡ್ರಿ. ಇದನ್ನ ಮಾಡಿದ್ದು ನೀವು ನನಗೆ ಕೇಳಬೇಡ್ರಿ, ನಮ್ಮ ಹೊಲದಾಗ ಬಂದು ನಮ್ಮ ಗಿಡಗಳಿಗೆ ಕೇಳ್ರಿ ನೀವು ಹೇಳ್ತಾವ. ಅದಕ್ಕೆ ಒಂದು ಬೇಸಾಯ ಕ್ರಮ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಗಿಡಗಳನ್ನು ಹಚ್ಚರಿ. ಗಿಡಗಳನ್ನು ನೀವೇ ಅಗಿ ತಯಾರು ಮಾಡ್ಕೊಂಡು ಹಚ್ಚೋದು ಭಾಳ ಬೆಸ್ಟ್. ಎಲ್ಲಿ ಗಿಡ ಮಾಡ್ಬೇಕಂತ ಮಾಡಿರಿ ಅದೇ ಜಾಗದೊಳಗೆ ಬೀಜ ಊರಿದ್ರಂತರೂ ಅದಕ್ಕಿಂತ ಭಾಳ ಚಲೋ. ಹಚ್ಚದ ಬಳಿಕ ಗಿಡ ಹೆಂಗ್ ದೊಡ್ಡದಾಗ್ತದಲ್ಲ, ಒಂದು ಗೇಣು ದೊಡ್ಡದಾಯ್ತಪ್ಪ ಅಂದ್ರೆ ಗಿಡ ಒಂದು ಗೇಣಿನ ಬಿಟ್ಟು ದೂರ ನೀರು ಕುಡ್ರಿ. ಒಂದು ಮಳೆ ಎತ್ತರ ಆಯ್ತು ಸಸಿ ಅಂದ್ರೆ ಒಂದು ಮಳದ ಬಿಟ್ಟು ನೀರು ದೂರ ಕುಡ್ರಿ. ಎಷ್ಟು ಕುಡ್ರಿ? 1 ಲೀಟರ್ 2 ಲೀಟರ್ ಒಂದು ದಿನಕ್ಕೆ ಅಷ್ಟೇ ಕುಡ್ರಿ. ಮತ್ತೆ ಹುಯಿ ಎತ್ತ 1/2 ತಾಸ ಡ್ರಿಪ್ ಚಾಲು ಮಾಡಿ ಕಿಸಿಂದ ಮನೆಗೆ ಹೋದ್ರಪ್ಪ ಅಂದ್ರೆ 4 ತಾಸ 6 ತಾಸ 7 ತಾಸ ಕರೆಂಟ್ ಬರ್ತಾವ. ಈಗ ಆಟೋಮೆಟಿಕ್ ಸ್ಟಾರ್ಟರ್ ಚಾಲು ಮಾಡಿ ಇಟ್ಟು ಹೋದ್ರಪ್ಪ ಅಂತಂದ್ರೆ ಅದು ಬಹಳ ನೀರು ಬೀಳ್ತಾವ. ಅಷ್ಟು ಬೇಡ, 1 ಲೀಟರ್ ಒಂದು ಗಿಡಕ್ಕೆ 1 ಲೀಟರ್ 2 ದಿನಕ್ಕೆ ಒಂದು 1/2 ಲೀಟರ್ ನೀರಾದ್ರೆ ಸಾಕು ಸಸಿಗಳಿಗೆ. ಇಷ್ಟ ಎತ್ತರ ಗಿಡ ಆಯ್ತಪ್ಪ ಅಂತಂದ್ರೆ ಸಾಧಾರಣ 4 ಫೂಟದ ಅಂತರದ ಮೇಲೆ ನೀರು ಬಿಡ್ಬೇಕು. ನೀವು ಗಿಡ ಇಲ್ಲದಪ್ಪ ಅಂದ್ರೆ 4 ಫೂಟದ ನೀರು ದೂರ ಬಿಡ್ಬೇಕು. ಗಿಡ ನನ್ನ ತೆಲಿಮಟ್ಟ ಆಯ್ತಪ್ಪ ಅಂದ್ರೆ 7 ಫೂಟಿನ ಮ್ಯಾಗ ನೀರು ಬಿಡ್ಬೇಕು, 8 ಫೂಟಿನ ಮ್ಯಾಲ. ಎಷ್ಟು ಬಿಡಬೇಕು? ಒಂದು ದಿನಕ್ಕೆ ಒಂದು ಗಿಡಕ್ಕೆ 10 ರಿಂದ 12 ಲೀಟರ್ ಅಷ್ಟೇ ಬಿಡಬೇಕು. 100 ಲೀಟರ್ ಬೇಡ. 100 ಲೀಟರ್ ಬಿಟ್ರೆ ಅಂದ್ರೆ ಗಿಡ ಎತ್ತರ ಆಗುದಿಲ್ಲ, ಅದು ಎಲಿ ಆಗಲಾಗುದಿಲ್ಲ, ಎಲಿ ಕಪ್ಪಾಗುದಿಲ್ಲ, ಎಲಿ ಡಾಳ ಕಾಣಿಸೋದಿಲ್ಲ, ನೋಡಿದ್ರೆ ಅಟ್ರಾಕ್ಷನ್ ಬರೋದಿಲ್ಲ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕರೆಕ್ಟ್ ಆಗುದಿಲ್ಲ, ಕಾಯಿ ದಪ್ಪ ಆಗುದಿಲ್ಲ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದಲೇನೆ ಎಲ್ಲ ವನಸ್ಪತಿಗಳು ಬೆಳೀತಾವ. ಪ್ರತಿ ಚದರ ಒಂದು ಹಸಿರು ಎಲೆ ಪದಾರ್ಥದೊಳಗೆ ಅಥವಾ ಬನ್ನಿ ಗಿಡದ ಸಣ್ಣ ಎಲಿನೇ ಇರಲಿ, ಬಾಳೆ ಗಿಡದ ದೊಡ್ಡ ಎಲಿನೇ ಇರಲಿ, ಒಂದು ಚದರ ಫೂಟ ಹಸಿರು ಎಲೆಯೊಳಗೆ ಪ್ರತಿದಿನ 4.5 ಗ್ರಾಮ ಆ ಗಿಡಕ್ಕೆ ಬೇಕಾದಂತ ಪೋಷಕಾಂಶಗಳು ಸೂರ್ಯಪ್ರಕಾಶದಿಂದ ತಯಾರಾಗ್ತಾವ ಅಲ್ಲಿ ಅಡಿಗೆಯಾಗಿ. ಇಷ್ಟನ್ನ ನೀವು ತಿಳ್ಕೊಂಡ್ರೆ, ಬರೇ ನೀರು ಬಿಡೋದು ಅಂತ ತಿಳ್ಕೊಂಡ್ರೆ ಈಗೇನು ಒಂದು ದಿನಕ್ಕೆ 1,000 ಟ್ರಕ್ ಹೋಗ್ತಾವ ನಮ್ಮ ನಿಂಬಿಕಾಯಿ ಹಿಂಡಿದಿಂದ ಇಜಾಪದಿಂದ. ಇದಕ್ಕಿಂತ ಭಾರಿ ಭಾರಿ ನಿಂಬಿಕಾಯಿ ಬಹಳಷ್ಟು 1,000 ಟ್ರಕ್ ಹೋಗಲಿ, 10,000 ಟ್ರಕ್ ಹೊಂಡ್ತಾವ. ಎಲ್ಲರಿಗೂ ಕಳಿಸು ವ್ಯವಸ್ಥೆ ಮಾಡೋದು ಬೇಡ, ಅವರೇ ಬಂದು ಹೋಯ್ತಾರೆ. ಇಲ್ಲಿ ಇನ್ನೇ ಈಗ ಒಬ್ರು ಬಂದಿದ್ರು ನಮ್ಮಲ್ಲಿ, ಚಿಕ್ಕಮಂಗಳೂರದವರು ಮತ್ತು ಮಂಗಳೂರದವರು ಶ್ರೀನಿವಾಸ್ ಅಂತ ಹೇಳಿ. ನಾವು 32 ರೂಪಾಯಿ ಕಿಲೋ ನವಣಿ ತೋತಿದ್ದೆವು, ನೀವು 1,000 ಟನ್ ಕುಡ್ರಿ ತೋತಿದ್ದೇವೆ ಅಂತ ಹೇಳಿ ಬಂದಿದ್ರು ನಮ್ಮ ಅಂಗಡಿ ಸ್ಟಾಲಿಗೆ. ಇನ್ನೇ ಎಲ್ಲಾರು ರೈತರು ಏನ್ ಹೇಳ್ತಾರ, ನವಣಿ ಸಾಧಾರಣ ಸಾಕಷ್ಟು ಬೆಳೀತದ, ಮಳಿ ಕಮ್ಮಿದ್ರು ಬೆಳೀತದ, ಎಷ್ಟು ಬೆಳೆದ್ರು ಯಾರು ತೋಳೋರಿಲ್ಲಲ್ಲ, ತೊಗೊಂಡು ಏನ್ ಮಾಡಿದ್ರಿ ಅಂತ ಹೇಳಿ ಮೆಳಿಲಾರದೆ ಕೂತಾರೆ. ಈಗ ನಾವು 1 ಎಕರೆದಾಗ 60,000-60,000 ರೂಪಾಯಿದ ನವಣಿ ಬೆಳೆದಿದ್ದೇವೆ. ನಾವು 60,000 ರೂಪಾಯಿದ ತೊಗರಿ ಆಗಂಗಿಲ್ಲ, 60,000 ರೂಪಾಯಿದ ನವಣಿ ಬೆಳೆದಿದ್ದೇವೆ. ಒಂದು ಔಷಧ ಬೇಕಾಗಂಗಿಲ್ಲ, ಒಂದು ಗೊಬ್ಬರ ಬೇಕಾಗಂಗಿಲ್ಲ, ಒಂದೇ ಏನು ಬೇಕಾಗಿಲ್ಲ. ಅದಕ್ಕೆ ಒಂದು ಮುಟಿ ಬೀಜ ಆದ್ರೆ, ಒಂದು ಬರೇ ಒಂದು ಹಿಡಿ ಬೀಜ ಆದ್ರೆ 1 ಎಕರೆ ಆಗ್ತದೆ. ನಾ ಬರೇ ಒಂದು 100 ಗ್ರಾಮದೊಳಗೆ 1 ಎಕರೆ ಬಿತ್ತೀನಿ. ನಾ ಬಿತ್ತದಾದ್ರೆ ಎತ್ಕೊಳ್ಳೆ ಮಂದಿ ಬಿತ್ತದಾರ 1/4 ಕಿಲೋ 1/2 ಕಿಲೋ ಬಿತ್ತಾರೆ. ನಾ ಬರೇ 100 ಗ್ರಾಮ್ ಇಲ್ಲಿ 1 ಎಕರೆ ಬಿತ್ತೀನಿ. 64,000 ರೂಪಾಯಿ ತೊಗೊಂಡಿನಿ 1 ಎಕರೆದೊಳಗೆ. ನಮ್ಮ ಸರ್ ಅದೆಲ್ಲ ಬಂದು ನೋಡ್ಯಾರಿ. ಅದ್ರಾಗ ಹುಲ್ಲು ಹೇಳಂಗಿಲ್ಲ, ಅದ್ರ ಮೇವ್ ದನಗಳಿಗೆ ಬರ್ತದ, ರಾಶಿ 3 ತಿಂಗಳದಾಗ ಆಗ್ತದ. ಹಂಗ ನಾವು ಒಕ್ಕಲ್ತನ ಮಾಡೋದು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ, ತಿಳ್ಕೊಂಡು ಒಕ್ಕಲ್ತನ ಮಾಡಬೇಕು.

ಮಾಡಿ ನೋಡ್ರಿ, ನಾ ವೈಜ್ಞಾನಿಕವಾಗಿ ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರಂಗಿಲ್ಲ, ನಾ 4ನೇ ಶಾಲೆ ಕಲ್ತೀನಿ, ಅದ್ರ ಬಗ್ಗೆ ಸರಿಗೆ ಯಾಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಅವ್ರು, ಅವ್ರು ಕಲ್ತಾರ ಅದರ ಹೇಳ್ತಾರೆ. ಇಷ್ಟಾಗಿನು ಅದು ಹ್ಯಾಂಗಿರ್ಬೇಕಪ್ಪ ಅಂತಂದ್ರೆ ಬೇಲಿ ಗಾಳಿ ತಡೆ ಆಗುವಂಗಿರ್ಬೇಕು. ಸುಮ್ ಬೇಲಿ ಹಚ್ಚಿದೇವನ ಒಂದು ಮೊಳಕಾಲ ಮಟ್ಟ ಬೇಲಿ ಇರಬಾರ್ದು, 20 ಫೂಟ್ ತನಕ ಬೆಳೆದಿರ್ಬೇಕು, ಕ್ವಾಟಿ ಗ್ವಾಡಿ ಹಂಗೆ ಗಟ್ಟಿರ್ಬೇಕು. ನೀವು ಗ್ಲೀಸಿಡಿ ಅಂತ ಹೇಳಿ ಒಂದು ಗಿರಿ ಪುಷ್ಪ ತರ, ಅದಕ್ಕೆ ಗಿರಿ ಗ್ಲೀಸಿಡಿ ಅಂತ ಕರೀತಾರೆ, ಅದಕ್ಕೆ ನಾವು ಗೊಬ್ಬರದ ಗಿಡ ಅಂತ ಕರಿತೇವೆ. ಅದನ್ನು ನೀವು ಹೊಲ ಸುತ್ತೆಲ್ಲ ಹಚ್ಚಿ ಬಿಟ್ಟರೆ ನಿಮ್ಮ ದಾಳಿಂಬೆ ರೋಗನು 50% ರೋಗ ಕಮ್ಮ ಆತಾವತ್ತ. ನಾ ಬೆಳೆದು ನೋಡಿಲ್ಲ, ನನಗೆ ಅನುಭವ ಇಲ್ಲ, ಆದ್ರೆ 90% ನನಗೆ ಅನುಭವ ಅದ, ಬ್ಲೈಟ್ ಕಂಟ್ರೋಲ್ ಆಗ್ತದೆ. ಫಿನಿಶಿಂಗ್ ಬಾರ್ಡರ್ ಮಾಡ್ರಿ ನೀವು, ಬೇಲಿ ಹಚ್ಚಿರಿ. ಅದೇನು ಭಾಳ ದೊಡ್ಡಾಗದಲ್ಲ, ಸಾಧಾರಣ 800 ರೂಪಾಯಿಗೆ 1 kg ಗ್ಲೀಸಿಡೆ ಬೀಜ ಸಿಗ್ತಾವೆ ಚಿಕ್ಕಬಳ್ಳಾಪುರದಾಗ, ಒಬ್ಬರದು ಶ್ರೀನಿವಾಸ ಅಂತ ಹೇಳಿ ಕೊಡ್ತಾರೆ. ನೀವು ಫೋನ್ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು 800 ರೂಪಾಯಿ ಹಾಕಿದ್ರೆ ಅಂದ್ರೆ 2 ದಿನದಾಗ ನಿಮ್ಮ ಮನೆಗೆ ಬರ್ತದೆ ಬೀಜ. ಅವೇನು ದೊಡ್ಡಾಗದಲ್ಲ. ಮಾನವ್ಯ ಹಬ್ಬ ಅದ 8 ದಿನಕ್ಕೆ ನಾವು ಬಂದ್ರೆ ನಮ್ಮ ಹೊಲದಾಗ ಕಟ್ಟಿಂಗ್ಸ್ ಕೊಡ್ತೀನಿ ನಾನು, ಸಾಕನಟ್ಟು ಟ್ರ್ಯಾಕ್ಟರ್ ಗಟ್ಟಲೆ ಕಟ್ಟಿಂಗ್ಸ್ ತೊಗೊಂಡು ಹೋಗ್ರಿ. ನೀವು ರೊಕ್ಕ ಒಟ್ಟಾಗ ಕೊಡಬೇಡ್ರಿ, ಒಯ್ದು ಹಚ್ಚಿರಿ. ಅದರೊಳಗೆ ಅಲ್ಲೊಂದು ಇಲ್ಲೊಂದು ನುಗ್ಗಿ ಗಿಡ ನಡುವ ನುಗ್ಗಿ ಗಿಡ ಹಾಕ್ರಿ. ನಿಮಗೆ ಏನೇನು ಬೇಕಾಗ್ತದೆ, ಚೊಕ್ಚಿ ಗಿಡ ಹಾಕೋರಿ, ಸುಬಾಬಲ್ ಹಾಕೋರಿ, ಕರಿಬೇವಿನ ಗಿಡ ಹಚ್ಚಿರಿ. ಈ ಕಾಡು ಮಲ್ಲಿಗೆ ಅತ್ತೆ ಸಿಗ್ತದೆ ಅದನ್ನು ಮಾಡ್ರಿ, ಕಾಗದ ಮಲ್ಲಿಗೆ ಅತ್ತೆ ಗಿಡ ಸಿಗ್ತದೆ ಅದನ್ನು ಮಾಡ್ರಿ. ಬೇಲಿ ಒಳಗೆ ನೀವು ಬೇನ್ ಗಿಡ ಹಚ್ಚಿರಿ, ಹೊಂಗಿಮ ಗಿಡ ಹಚ್ಕೋರಿ, ಎಲ್ಲನೂ ನಿಮ್ಗೆ ಏನು ಬೇಕಾಗ್ತದೆ ಎಲ್ಲ ಹಚ್ಕೋರಿ. ಗ್ಲೀಸಿಡೆ ಎಲ್ಲರನ್ನ ತಾನೇ ಅಲ್ಲೇ ಬಿಡ್ದು ತಾನೇ ಬೆಳೆದು ತಾನೇ ಇರ್ತದೆ. ಒಂದು ನಮ್ಮ ತೋಟಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಕ್ವಾಟಿ ವಾಡಿ ಕಟ್ಟದಂಗೆ ಅದು ಒಟ್ಟ. ಇದನ್ನು ಮಾಡಿದ್ರೆ ನೀವು ರೋಗಕ್ಕೆ ಕೀಟಕ್ಕೆ ಯಾವುದೇ ಔಷಧ ಹೊಡೆಯೋ ಕಾರಣ ಇಲ್ಲ ಒಟ್ಟ. ಇದು ಅಲ್ಲದೆ 4 ಗಿಡದ ನಡುಬರ್ಕ ಇಲ್ಲಿ ಏನು ಸಮಸ್ಯೆ ಆಗ್ಲಿಕ್ಕತ್ತದ ಅಂದ್ರೆ, ನಮ್ಗೆಲ್ಲರೂ ಬಂದವ್ರು ಕೇಳ್ತಾರೆ ಇಲ್ಲಿ ಅಗಿ ಮಾರ್ಲಿಕ್ಕೆ ತೊಗೊಂಬಂದಿನಿ 63ನೇ ಸ್ಟಾಲ್ನೊಳಗೆ, ಇವು ಕಾಯಿ ಎಷ್ಟು ದಿನ ಕಾತಾವ್ರಿ ಅಂತ ಕೇಳ್ತಾರೆ. ಗಿಡ ಹೊಲ್ದಾಗ ಹಚ್ಚಿ ಹೋಗಿ ಅಗಸ್ಯಾಗ ಕೂತು ಮುಖ್ಯಮಂತ್ರಿಗಳದು ಗೃಹ ಸಚಿವರದು ಮಾತಾಡ್ಕೊತ ಕೂತ್ರೆ ಕಾಯಿ ಆತಾವೇನ್ರಿ ಅಂದರೆ. ನಮ್ಗೆ ಊರಾಗಿನ ಪಂಚಾಯತಿ ಅಧ್ಯಕ್ಷರಿಗೆ ಗೊತ್ತಿಲ್ಲ, ನಮ್ಗೆ ಹುಟ್ಟಿ 60 ವರ್ಷ ಆಯ್ತು. ನಾವು ಯಾರು ಏನು ಮಾಡ್ತಾರೆ, ಟಿ ವಿ ಇಲ್ಲ, ಪೇಪರ್ ಇಲ್ಲ, ಯಾರೇನೋ ನಮ್ಮ ಹೊಲದ ಹೊರಗಿಂದ ಮಾತಾಡಿದ್ರೆ ಅಂದ್ರೆ ಅವ್ರ ಮಾತು ಸಹಿತ ಕೇಳಲ್ಲ. ನಾವು ನಮ್ಮ ಮನೆಯಾಗೂ ಹಂಗೆ ಬೆಳೆಸಿದ್ದೆ ಹುಡುಗರಿಗೆ, ನಾವು ಹಂಗೆ ಇದ್ದಿದ್ದೇವೆ. ತಾ ಬಲ ಜಗಬಲ ಅಂದದ್ರಿ ಮಂದಿ ತೊಗೊಂಡು ನಾವು ಏನು ಮಾಡ್ಬೇಕಾಗ್ಯದ, ನಾವು ಚೆಂದ ಇದ್ರೆ ಎಲ್ಲ ಚೆಂದ ಇರ್ತದೆ. ಅದಕ್ಕೆ 4 ಗಿಡದ ನಡುಬರ್ಕ ಒಂದೊಂದು ನುಗ್ಗಿ ಗಿಡ ಬೆಳೆಸ್ಬೇಕ್ರಿ. ಜವಾರಿ ನುಗ್ಗಿಯರಿ ಹಾಕ್ರಿ, ನೀವು ಯಾವ್ದಾರಿ ಹಾಕ್ರಿ. ನುಗ್ಗಿ ಗಿಡ ಬೆಳೆಸೋದ್ರಿಂದ ಏನು ಆಗ್ತದಪ್ಪ ಅಂತಂದ್ರೆ, ಈ ಎಲ್ಲರೂ ಏನು ಹೇಳ್ತಾರಂದ್ರೆ ನಿಂಬಿಕಾಯಿ ಎಲ್ಲ ಆತಾವ್ರಿ ನಮ್ಮ ಹೊರಗಡೆ, ಕಾಯಿ ಚಲೋನೂ ಆತಾವ, ನಮ್ಮ ಏನು ಗಿಡಕ್ಕೆ ರೋಗ ಕಚ್ಚ ಬೀಳಲ್ಲ. ಖರೆ ಏಪ್ರಿಲ್ದಾಗ ಬರೋದಿಲ್ರಿ ಅವು, ಮಳೆ ಚಾಲು ಆಗೋಣ ಬರ್ತಾವು. ಅದು ಏಪ್ರಿಲ್ ತಿಂಗಳದಾಗ 10,000 ರೂಪಾಯಿ 15,000 ರೂಪಾಯಿ ದಾಣಿ ಇದ್ದಕ್ಕಾರೆ ಬರಂಗಿ ಏನು ಮಾಡ್ಬೇಕು ಹೇಳ್ರಿ. ಏನು ಮಾಡಿದ್ರು ಬರೋದಿಲ್ರಿ ಅವು, ಅವ್ಯಾಕೆ ಬರ್ಲಕ್ಕೆ ಹೋಗ್ತಾವ್ರಿ. ದಾಣಿ ತುಟ್ಟಿ ಇದ್ದಕ್ಕಾರೆ ನಾವು ಯಾರ್ದ್ರೆ ಮಾತು ಕೇಳಿದೇವೇನ್ರಿ, ಹೋಗ್ಬೇಡಂದಲ್ಲಿ ಬಿಟ್ಟಿದ್ದೇವೇನು. ಹೋಗ್ಬೇಡಂದಲ್ಲಿ ಹೋಗೋದು ಬಿಟ್ಟಿಲ್ಲ, ಬರಬೇಡಂದಲ್ಲಿ ಬರೋದು ಬಿಟ್ಟಿಲ್ಲ. ನೀವು ದಾಬಾಕ್ ಹೋಗ್ಬೇಡ ಅಂದ್ರೆ ಒಟ್ಟರು ದಾಬಾಕೆ ಹೋಗ್ತಾರೆ. ಯಾರು ಬಿಟ್ಟಾರೆ ಹೇಳ್ರಿ ನೋಡೋನು, ಮುಂದಿಂದ ಏನು ಮಾತಾಡೋದು ಬೇಡ, ಬರೇ ದಾಬಾ ಅಟ್ಟಿ ಒಂದೇ ಮಾತಾಡೋನು. ನಮ್ಮ ಮನೆಗೆ ನಮ್ಮ ಮಳೆ ಅದಾನ, ಕುಡಿಬೇಡ ಅಂದ್ರೆ ದಿನ ಮೊದಲು ಕುಡಿದು ಬಂದೆ ನಮ್ಮ ಮುಂದಿಂದ ಇರ್ತಾ. ನಾವು ನೀರು ಕುಡಿಲಕ್ಕೆ ವಿಚಾರ ಮಾಡ್ತೇವೆ. ಅದಕ್ಕೆ ನುಗ್ಗಿ ಗಿಡ ನೀವು ಜವಾರಿ ನುಗ್ಗಿ ಗಿಡ ಹಾಕಿದ್ರಪ್ಪ ಅಂತಂದ್ರೆ ಯಾಕೆ ಕಾಯಿ ಏಪ್ರಿಲ್ದಾಗ ಬರಂಗಿಲ್ಲ ಅನ್ನೋದು ಗೊತ್ತು ಮಾಡ್ಕೋರಿ. ಕರೆಕ್ಟ್ ಈ ಸದ್ದ ಹೂ ಬಿಟ್ಟಾವ್ರಿ, ಜೋಳದ ಕಾಳಾಟ ಕಾಳಾಗ್ಯಾವ, ಅದಕ್ಕಿಂತ ದಪ್ಪನು ಕಾಳಾಗ್ಯಾವ. ಇನ್ನು ಮ್ಯಾಗ ನೋಡ್ರಿ, ಇವತ್ತು ಬಿಸಿಲು ಜಾಸ್ತಿ ಅದ, ಜಾಸ್ತಿ ಬಿಸಿಲಾದಂಗೆ ಈ ನವಂಬರ್ದಾಗ ಹೂ ಬಿಟ್ಟಿದ್ದು. ಈ ಸದ್ದು ಕಾಯಿ ಬಂದವ್ರಿ ಡಿಸೆಂಬರ್ದಾಗ, ನವಂಬರ ಡಿಸೆಂಬರ ಜನವರಿ 3 ತಿಂಗಳದಾಗ ಬಂದಾವ. ನಾವು ಮತ್ತೆ 3 ತಿಂಗಳದಾಗ ಬರ್ತಾವ ಅಂತ ಹೇಳಿ ತಿಳ್ಕೊಂಡು ಕೂತಿದ್ದೇವೆ ಮನ್ಯಾಗ. ಅದಕ್ಕೆ ರೊಕ್ಕ ಖರ್ಚು ಭಾಳ ಮಾಡಿದೇವು, ರೊಕ್ಕ ಬರ್ತಾವೆ ಹೇಳಿ. ಇನ್ನು ಇಷ್ಟು ಗಿಡ ಅದಾವ, ಇಷ್ಟು ಡಾಗ್ ಬರ್ತಾವ, ಇಷ್ಟು ಖರ್ಚು ಮಾಡೋಣ, ಒಂದು ಟ್ಯಾಕ್ಟರ್ ತರೋಣ ಹೊಸದತೆ ತಂದು ಕೊಡ್ತಿದ್ದೇವು. ಬರೋದಿಲ್ಲ ಅವು 3 ತಿಂಗಳದಾಗ ರೀ, ಯಾಕಂದ್ರೆ ಹವಾಮಾನ ಈ ತಿನ್ನದ್ದು ಬೇರೆ ಇತ್ತು, ಈ ಸದ್ಯನ ಹಿಡಿದು ಬೇರೆ ಆಗ್ತದೆ. ಬಿಸಿಲು ಎಷ್ಟು ಇರಬೇಕ್ರಿ ಗಿಡಗಳಿಗೆ ಅಷ್ಟಕ್ಕಿಂತ ಹೆಚ್ಚಾಗ್ತದೆ ಇನ್ನು ಮೇಲೆ ಫೆಬ್ರವರಿ ಬತ್ತಂದ್ರೆ. ನನ್ನ ಅನುಭವದ ಪ್ರಕಾರ ಇದು ಪೂರ್ಣ ವೈಜ್ಞಾನಿಕವಾಗಿ ಸತ್ಯ ಅಲ್ಲ, ಅದು ನಾ ಅಷ್ಟು ಸರಿಯಾಗಿ ನನಗೆ ಹೇಳಕ್ ಬರೋದಿಲ್ಲ, ನಾ ತಿಳ್ಕೊಂಡಿದ್ದೆ ಅಷ್ಟೇ ಹೇಳವ. ಇನ್ನು ಮೇಲೆ ಬಿಸಿಲು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಗ್ರೋತ್ ಕಮ್ಮಿ ಆಗಿಬಿಡ್ತಾರೆ ಗಿಡಗಳದು, ನಮಗೂ ನಮ್ಮದು ಕಮ್ಮಿ ಆಗ್ತದೆ. ಯಾವಾಗ 500-400 ಫೂಟ್ ಕ್ಯಾಂಡಲ್ ಉಷ್ಣತೆ ಇರ್ತದೆ ಅವಾಗ ನಮ್ಮ ಹಣ್ಣಿನ ನಮ್ಮ ಪ್ರದೇಶದ ಹಣ್ಣಿನ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಸೂರ್ಯನ ಪ್ರಕಾಶದಿಂದ ಪಂಚಮಹಾಭೂತಗಳಿಂದ ಬೆಳೀತಾವ, ಅದ್ರಾಗ ಒಬ್ಬ ಸೂರ್ಯ. ಇದಕ್ಕೆ ನಿಮ್ಗೆ ಹಿಂದಡೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಪಂಚಮಹಾಭೂತಗಳ ಬಗ್ಗೆ. ಅದಕ್ಕೆ ನೀವು ನುಗ್ಗಿ ಗಿಡ ಹಚ್ಚಿ ನೆರಳು ಮಾಡಿದ್ರಪ್ಪ ಅಂತಂದ್ರೆ ಏಪ್ರಿಲ್ದೊಳಗೆ 50% ಕಾಯಿರೆ ಬರ್ತಾವೆ ಗ್ಯಾರಂಟಿ, ನನಗೆ ಅನುಭವಕ್ಕೆ ಬಂದದ. 5,400 ಫೂಟ್ ಕ್ಯಾಂಡಲ್ ಉಷ್ಣತೆ ಎಲ್ಲಿಗೆ ಇರ್ತದಪ್ಪ ಅಂದ್ರೆ ನನ್ನ ಅನುಭವಕ್ಕೆ ಜನವರಿ ತಿಂಗಳ ಮುಗಿಯ ತನಕ 5,400 ಫೂಟ್ ಕ್ಯಾಂಡಲ್ ಉಷ್ಣತೆ ಇರ್ತದೆ. ಹೂ ಬಿಟ್ಟಿದ್ದ ಕಾಳು ಸರಿಯಾಗಿ ಮೀನ್ಸತಿರ್ತದೆ, ಸರಿಯಾಗಿ ಬೆಳಿಲಿಕ್ಕತಿರ್ತದೆ. ಫೆಬ್ರವರಿ ಬತ್ತು ಅಪ್ಪ ಅಂತಂದ್ರೆ 5,400 ಬಿಸಿಲು ಜಾಸ್ತಿ ಹಾಕೋತ. ಈಗ ಸ್ಟೋವ್ ಮೇಲೆ ನಾವು ಹಾಲು ಕಾಸಬೇಕಾದ್ರೆ ಬಟನ್ ಹ್ಯಾಂಗ ಇಡ್ತೇವಲ್ರಿ, ಹಂಗ ಬಿಸಿಲಿನ ಪ್ರಮಾಣ ಅದ ಎಲ್ಲದಕ್ಕೂ ಬೆಳೆಗಳಿಗೆ. 1800 ಫೂಟ್ ಕ್ಯಾಂಡಲ್ ಉಷ್ಣತೆ, ಫೂಟ್ ಕ್ಯಾಂಡಲ್ ಅಂದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗಲಿಕ್ಕಿಲ್ಲ, ಅದನ್ನ ಒಂದರ ಬಿಡಿಸಿ ಹೇಳ್ತೀನಿ. 1000 ಮೇಣಬತ್ತಿಗಳನ್ನು ಕೂಡಿಸಿ ಒಂದು ಮಾಡಿ ಅವಕ್ಕೆಲ್ಲಕ್ಕೂ ದೀಪ ಹಚ್ಚಿ ಅದ್ರ ಸುತ್ತೆಲ್ಲ ಒಂದು ಫೂಟಿನೊಳಗೆ ಬರೋಂಥ ಕಾವ ಏನದ ಅದು ಫೂಟ್ ಕ್ಯಾಂಡಲ್. 1000 ಇದ್ರೆ 1000, 2000 ಇದ್ರೆ 2000, 3000 ಇದ್ರೆ 3000, ಹಿಂಗೆ 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಬತ್ತುವಪ್ಪ ಅಂತಂದ್ರೆ ನಮ್ಮ ಹಣ್ಣಿನ ಎಲ್ಲ ಬೆಳೆಗಳ ಎಲೆಯೊಳಗೆ ಸೂರ್ಯಪ್ರಕಾಶದಿಂದ ಸರಿಯಾಗಿ ದ್ಯುತಿ ಅನ್ನ ತಯಾರಾಗ್ತದೆ. ಇದ್ರಾಗ ಹಾಲು ಕಾಸೋದಟ್ಟೇ ಸ್ಟೋ ಇಟ್ಟೇವಪ್ಪ ಅಂದ್ರೆ ಚಾ ಮಾಡ್ಲಿಕ್ಕೆ ನಡೆಯಂಗಿಲ್ರಿ. ಚಾ ಮಾಡ್ಲಿಕ್ಕೆ ಕಾವು ಹೆಚ್ಚಿಗೆ ಬೇಕು, ಅನ್ನ ಮಾಡ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬೇಕು, ಚಪಾತಿ ರೊಟ್ಟಿ ಮಾಡ್ಲಿಕ್ಕೆ ಭಾಳ ಜೋರು ಇಡಬೇಕು, ಅದಕ್ಕೆ ತೋಡೆ ಜೋರ ಇಟ್ಟರೆ ನಡೆಯಂಗಿಲ್ಲ. ಮತ್ತು ಇವು ಇಟ್ಟಟ್ಟೆ ಹಾಲಿಗೆ ಇಟ್ಟೆವು ಅಂದ್ರೆ ಹಾಲು ಉಕ್ಕು ಚೆಲ್ತಾವರೆ ಇಲ್ಲಿಗೆ ಹೋತಾವರೆ ಚಲಿ. ಅದಕ್ಕೆ ಬಿಸಿಲಿನ ಪ್ರಮಾಣವನ್ನು ನಾವು ತಿಳ್ಕೋಬೇಕು ಯಾವ್ಯಾವ ಬೆಳೆಗೆ, ಕೊತ್ತಂಬರಿಗೆ, ಮೆಂತೆ, ಸಬ್ಸಿಗೆ, ಕಿರ್ಸಾಲಿ ಪಲ್ಯ ಇವೆಲ್ಲ ಕಾಯಿಪಲ್ಯಕ್ಕೆ ಎಷ್ಟು ಬೇಕು. ತೊಗರಿ, ಜೋಳ, ಅಲಸಂದಿ, ಹುರುಳಿ, ಮೂಕ್ಣಿ, ಶೇಂಗಾಕ್ಕೆ ಬಿಸಿಲು ಎಷ್ಟು ಬೇಕು ಇದನ್ನು ತಿಳ್ಕೋಬೇಕು. ಇದೇನು ಭಾಳ ದೊಡ್ಡ ಇದಕ್ಕೆ ಅನುಭವ ಮಾಡ್ಕೊಳ್ಳೋದು ಏನು ಕೆಲಸ ಇಲ್ಲ, ತಿಳ್ಕೋಬೇಕು ಅಷ್ಟೇ. ಅಂದ್ರೆ ಇದಕ್ಕೆ ಹೆಚ್ಚು ಬೇಕು, ಇದಕ್ಕೆ ಕಮ್ಮಿ ಬೇಕಷ್ಟೇ. ಯಾವ್ಯಾವ ತಿಂಗಳದೊಳಗೆ ಬಿತ್ತಿ ಬೆಳೆದ್ರೆ ಯಾವ್ಯಾವ ಬೆಳೆ ಬರ್ತಾವತ್ತ ಹಿರಿಯರು ಒಂದು ಕೋಷ್ಟಕ್ಕೆ ಹಾಕಿಕೊಟ್ಟಾರ ನಮ್ಗೆ, ಅದು ಅಷ್ಟೇ ಸಾಕು ತಿಳ್ಕೊಳಕ್ಕೆ. ಮತ್ತು ಅದನ್ನೇನು ಓದು ಬರೋದು ಕಳೆಯೋದು ಕೂಡಿಸೋದು ಮಾಡುವ ಅವಶ್ಯಕತೆ ಇಲ್ಲ. ಫೆಬ್ರವರಿ ದಾಟ್ತುವಪ್ಪ ಅಂತಂದ್ರೆ ಲಿಂಬಿಕಾಯಿ ಹಣ್ಣು ದಪ್ಪ ಆಗೋದು ಕಮ್ಮಿ ಹಾಕೋತ್ ಬರ್ತದೆ, ಬಿಸಿಲು ಜಾಸ್ತಿ ಹಾಕೋತ್ ಬರ್ತದೆ. ಮಾರ್ಚ್ ಬತ್ತುವಪ್ಪ ಅಂತಂದ್ರೆ ಮುಂಜಾನೆ 9-10 ಎಲೆ ಸುಳ್ಳಿ ಆಗಕ್ಕೆ ಶುರು ಮಾಡ್ತಾವೆ. ನೀರು ಬಿಟ್ರೂ ಸೂರ್ಯಪ್ರಕಾಶದಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋದಾಗುವುದಿಲ್ಲ. ಅವಾಗ ಫ್ಯಾಕ್ಟ್ರಿಗಳು ಬಂದಾದಂಗೆ ಯಾವಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುವುದಿಲ್ಲ. ಈಗ ನಮ್ಮ ಮೈ ಚರ್ಮದ ಮೇಲೆ ಹೆಂಗೆ ತೂತುಗಳದಾವ ಎಲೆಗೂ ತೂತು ಇರ್ತಾವತ್ತು ನಮ್ಮ ಪಾಳೆಕರವ್ರು ಹೇಳ್ಯಾರ ಇರ್ತಾವನು. ಸೂರ್ಯಪ್ರಕಾಶದಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವಾಗ ಬಂದಾಗ್ತದಲ್ಲ ಉತ್ಪನ್ನ ಕಮ್ಮಿ ಆಗ್ತದೆ. ಫ್ಯಾಕ್ಟ್ರಿ ಬಂದ್ರೆ ಉತ್ಪನ್ನ ಕಮ್ಮಿ ಆಗ್ತದಲ್ಲ, ಗ್ರೋತ್ನೂ ಕಮ್ಮಿ ಆಗ್ತದೆ, ಕಾಯಿಗಳು ಹಿಗ್ಗಂಗಿಲ್ಲ, ಕಾಯಿ ದಮ್ಮಾಗಂಗಿಲ್ಲ, ಕಾಯಿ ಹಣ್ಣಿಗೆ ಬರೋಂಗಿಲ್ಲ. ಇದಕ್ಕೆ ನೀವು ಏನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಭಾಳ ದೊಡ್ಡ ಕೆಲಸ ಏನಿಲ್ಲ, 4 ಗಿಡದ ನಡ್ಬರ್ಕೊಂದು ಜವಾರಿ ನುಗ್ಗಿ ಗಿಡ ಹಾಕಿಬಿಡ್ರಿ. 4 ಗಿಡದ ನಡ್ಬರ್ಕೊಂದು ಜವಾರಿ ಗಿಡ ಹಾಕಿ ನುಗ್ಗಿ ಗಿಡ ಬೆಳೆಸೋದು 8 ತಿಂಗಳದಾಗ 20-30 ಫೂಟ್ ಎತ್ತರ ಬೆಳೀತದ ಅದು. ಮುಂದಿನ 4 ಗಿಡದ ನಡ್ಬರ್ಕ್ ಬಿಡೋದು ಒಂದು ಜಾಗ, ಮತ್ತೊಂದಕ್ಕೆ ಹಾಕೋದು, ಮತ್ತೆ 4 ಗಿಡ ನಡ್ಬರ್ಕ ಒಂದು ಬಿಡೋದು ಮತ್ತೊಂದಕ್ಕೆ ಹಾಕೋದು. ಈ 4 ಗಿಡ ನಡ್ಬರ್ಕ ಎಲ್ಲಿ ಹಾಕಿರ್ತಿರಲಿಲ್ಲ, ಈಚೆ ಕಡೆ ಸಾಲಿನಾಗ ಬಿಡೋದು, ಅಲ್ಲಿ ಹಾಕ್ಲಾರ್ದಲ್ಲಿ ಒಂದು ನುಗ್ಗಿ ಗಿಡ ಹಾಕೋದು. ಇಷ್ಟೇ ಹಾಕಿಬಿಡ್ರಿ ನೀವು, ಮ್ಯಾಲೆ ಶೆಡ್ ನೆಟ್ ಕಟ್ಟದಂಗೆ ಆಗ್ತದೆ. ಮಾರ್ಚ್ ಏಪ್ರಿಲ್ ಮೇ ಜೂನ್ದೊಳಗೆ ಪಶ್ಚಿಮದ ಬಿಸಿಲ ಪ್ರಖರವಾದ ಬಿಸಿಲ ಕಂಟ್ರೋಲ್ಗೆ ಬರ್ತದೆ. ಒಂದು 50% ರೀ ಯಾಕಾಗಲಕ್ಕೆ ನಿಮ್ಗೆ ಬಿಸಿಲು ಕಮ್ಮಿ ಆಗ್ತದೆ. 80-70% ರೀ ಪಶ್ಚಿಮದ ಪ್ರಖರವಾದ ಬಿಸಿಲನ್ನು ನಾವು ಕಂಟ್ರೋಲ್ ನೋಡ್ರಿ. ಅಡಿಕೆ ಗಿಡ ಒಣಗದ್ವಪ್ಪ ಅಂದ್ರೆ ಪಶ್ಚಿಮದ ಭಾಗಕ್ಕೆ ಒಣಗ್ತಾವ. ಪಪ್ಪಾಯಿ ಗಿಡ ಅದು ನೀರಿಲ್ಲಾರ್ದಕ್ಕಾರ ಕಂಬ ಬಿದ್ದವಪ್ಪ ಅಂದ್ರೆ ನೋಡ್ರಿ ಪಶ್ಚಿಮದ ಭಾಗಕ್ಕೇನೆ ಸುಟ್ಟಿರ್ತಾವ, ಎಲ್ಲ ತೆರೆದಿರ್ತದ ತಾಟಿ. ಗರ್ಡಿನ ಗಿಡ ಪರೀಕ್ಷೆ ಮಾಡಿ ನೋಡ್ರಿ, ಗರ್ಡಿನ ಗಿಡ ಇದ್ರ ಗಿಡ ನೀವು ಇದೇನು ಹೆಬ್ಬೆ ಅಂತ ಹೇಳಿ ಬಂದದಲ್ಲ, ಅದು ಎತ್ತರ ಆಗಿದ್ದ ಗಿಡಗಳು ನೋಡ್ರಿ. ಮಾರ್ಚ್ ಏಪ್ರಿಲ್ ಮೇ ಜೂನ್ದೊಳಗೆ ಹೋಗಿ ನೋಡ್ರಿ ಪಶ್ಚಿಮದ ತಾಟಿಗಳಿಗೆ ಒಣಗಿರ್ತಾವ. ಯಾಕಂದ್ರೆ ನಾವು ಭಾಳ ಮಂದಿ ರೈತರು ಏನು ಹೇಳಕತ್ತಿರ್ತಿದ್ದೇವೆ ಅಂದ್ರೆ ಹೋದ್ರೆ ಈಗ ಹೋಗ ನಡಿ, ಏನೋ 12 ತನಕ ಎಟ್ಯಾಕ್ ಬಿಸಿಲಿರೋದಕ್ಕ ದಾರಿ ನಡೆಯೋದಾದ್ರಾಗಲ್ದಕ್ಕ ಇಳುವತ್ನಾಗ ಹೋಗೋನು ಬೇಡ. ಇಳುವತ್ನಾಗ ತಾಪ ಭಾಳ ಆಗ್ತದೆ, ನೀರಡಿಕೆ ಭಾಳ ಆಗ್ತದೆ, ಜಳ ಭಾಳ ಇರ್ತದೆ, ಮುಂಜಾನೆಕಿಂತ ಬಿಸಿಲೇ ಭಾಳ. ಮಧ್ಯಾಹ್ನದಾಗ 12 ಅನ್ಕಿಂತ ಬಿಸಿಲು ಇಳುವತ್ನಾಗ ಹತ್ತದ ರೀ. ಹಂಗೆ ನೀವು 4 ಗಿಡದ ಮಧ್ಯೆ ಒಂದೊಂದು ನುಗ್ಗಿ ಗಿಡ ಹಾಕಿ ಬೆಳೆಸಿದ್ರಿಯಪ್ಪ ಅಂತಂದ್ರೆ ಆ ಪಶ್ಚಿಮದ ಪ್ರಖರವಾದ ಬಿಸಿಲು ಕಂಟ್ರೋಲ್ ಆಯ್ತಪ್ಪ ಅಂದ್ರೆ ಈ ಗಿಡಗಳಿಗೆ ತಾಪ ಕಮ್ಮಿ ಆಗ್ತದೆ. ತಾಪ ಯಾವಾಗ ಕಮ್ಮಿ ಆಗ್ತದೆ ಅವಾಗ ಗ್ರೋತ್ ಜಾಸ್ತಿ ಆಗ್ತದೆ. ಹಿಂಗೆ ನೀವು ಒಂದೊಂದನ್ನ ಇವು ಏನು ಯಾವಾಗಲೂ ಮಾಡೋ ಕೆಲಸ ಇಲ್ಲ, ಒಮ್ಮೆ ಮಾಡಿಬಿಟ್ರೆ ಶಾಶ್ವತ ಪರಿಹಾರ. ನಾವು ಇಲ್ಲಿದ್ದೇವೆ, ನಿನ್ನೆ ಬಾಗಲಕೋಟೆಗಿದ್ದೇವೆ, ಮಾನ್ಯ ಮತ್ತೊಂದು ಕಡೆ, ನಾಳೆಗೆ ಮತ್ತೊಂದು ಕಡೆ, ವರ್ಷದಾಗ 9 ತೋಟದಾಗ ಇರೋದಿಲ್ಲರಿ ನಾವು. ನಮ್ಮ ನಿಂಬಿಕಾಯಿ ಮಾತ್ರ ಪರದೇಶಕ್ಕೆ ಹೋಗ್ತಾವ ನೋಡ್ರಿ, ಎಷ್ಟು ವಿಚಿತ್ರದ ಇದು. ಇದು ಶಾಶ್ವತ ಪರಿಹಾರದ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ಎಲ್ಲರೂ ಅಳವಡಿಸ್ಕೊಂಡ್ರಿಪ್ಪ ಅಂದ್ರೆ ನಮ್ಮ ವಿಜ್ಞಾನಿಗಳಿಗೆ ಮೊದಲು ತಾಪ ಕಮ್ಮಿ ಆಗ್ತದೆ, ನಿಮಗೆ ಸುಖ ಜಾಸ್ತಿ ಆಗ್ತದೆ. ಅದಕ್ಕೆ ಇದು ಅಲ್ಲದೆ ಮಲ್ಚಿಂಗ್ ಮಾಡೋದ್ರಿಂದ 53 ಥರದ ಪ್ರಯೋಜನಗಳವ. ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ನಮ್ಮದಾಗಿಸಿಕೊಳ್ಳುವುದು ಹೇಗೆ ಅಂತೇಳಿ ಒಂದು ಪುಸ್ತಕ ಸಿಗ್ತದೆ. ಅದ್ರ ಬಗ್ಗೆ ನೀವು ಓದಿದ್ರಿಯಪ್ಪ ಅಂದ್ರೆ ನನಗತ್ಲೆ ನೀವು ಒಂದು ಡಾಗಿಗೆ 1,500 ರೂಪಾಯಿದಂಗೆ ಮಾರ್ಬೋದು. ಖರ್ಚು ಕಮ್ಮಿ ಆಗ್ತದೆ, ಆಳುಗಳು ಕಮ್ಮಿ ಹಿಡಿತಾವ. 53 ಥರದಿಂದ ಪ್ರಯೋಜನಗಳು ಹ್ಯಾಂಗ ಆತಾವ ಅನ್ನೋದು ನಿಮ್ಗೆ ಆ ಪುಸ್ತಕದಾಗೆಲ್ಲ ಬರ್ದದ. ನುಗ್ಗಿ ಗಿಡ ಇಷ್ಟೇ ಬರೀ ಹಚ್ಚಿ ನೀವು ಬಿಟ್ರಿ, ಅವ ಪ್ರಾಣೇಶ್ ಹೇಳ್ದಂಗೆ ನಾನು ಒದಿತಾರ ತಂದಂಗೆ ನೀವು ನಮಗೆ ಒದಿಲಕ್ಕೆ ಬರಬೇಡ್ರಿ. ನಾಳೆ ನುಗ್ಗಿ ಗಿಡ ಹಾಕಿ ಗಿಡ ಬಾದ ಆತದ ಎಟ್ಟೊತ್ತಿದ್ರು, ಅದಕ್ಕೊಂದು ಮತ್ತೆ ಕೆಲಸ ಅದ. ಅವ ಏನ ಮ್ಯಾಲ ಉಸಿರು ತಗೋ ನನ್ನ ತೊಗೊಂಡತ್ತ ಮ್ಯಾಲ್ಕೆ ಹೋದತ್ತ ಕತಿ ಹೇಳ್ತಾನೆ ಪ್ರಾಣೇಶಿ ಹಂಗಾಗಬಾರ್ದು. ನುಗ್ಗಿ ಗಿಡ ಹಚ್ಚನ, ನಾನು ನುಗ್ಗಿ ಗಿಡ ಹಚ್ಚಿ ಬಿಟ್ರೆ ನಡೆಯಂಗಿಲ್ರಿ. ಅದು ಜೂನ್ ಬತ್ ಅಂದ್ರೆ ನುಗ್ಗಿ ಗಿಡ ಬಾಟಮ್ ಕಟ್ ಮಾಡಿಬಿಡ್ಬೇಕ್ರಿ. ಎಟ್ಟೆ ಹಾಕಿ ದೊಡ್ಡದಾಕಿರಲಕ್ಕ ಎಟ್ಟೆ ಹಾಕಿರಲಕ್ಕ ಯಾಕತ್ತ ಕೇಳ್ರಿ. ಬಿಸಿಲ ಬಾಳ ಇದ್ದಕ್ಕರ ನೆಳ ಕೊಟ್ಟದ. ಅದು ಜೂನ್ ಬತ್ತಪ್ಪ ಆತಂದ್ರೆ ತಂಪಾತದ. ಮಾಡಕ ವಿಧ ವಾತಾವರಣ ಇರೋದ್ರಿಂದ ಸೂರ್ಯನ ಪ್ರಕಾಶ ಕಮ್ಮಿ ಆತದ. ಸೂರ್ಯನ ಪ್ರಕಾಶ ಯಾವಾಗ ಕಮ್ಮಿ ಆತದಲ್ಲ ಅವಾಗ ಅದ್ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅನನುಕೂಲ ಆಗ್ತದೆ. ನೀವು ಮ್ಯಾಲ ಗಿಡ ಇಟ್ಟರೆ ಅಂದ್ರೆ ಅವ ಹೇಳಿದ್ದಪ್ಪ ಎತ್ತರನ ಒಬ್ಬ ಬಂದಿದ್ದ, ಅವನ ಮಾತು ಕೇಳಿ ನಾಲ್ಕು ಗಿಡದ ನಡ್ಬರ್ಕೊಂಡು ಒಂದು ನುಗ್ಗಿ ಗಿಡ ಹಾಕಿದೆವು. ನುಗ್ಗಿ ಗಿಡದ ಬಟ್ಟೆಗೆ ನಾಲ್ಕು ಗಿಡನೇ ಎಲ್ಲ ಸುಮಾರಾಗಿ ಬಿಡ್ತಾವ ಅನ್ನಂಥ ಸಮಸ್ಯೆ ಬರ್ತದೆ. ಅದು ಗಾಡಿ ಓಡಿಸೋ ಮುಂದಾಗ ನೋಡ್ರಿ ಎಕ್ಸಲೇಟರ್ ಹ್ಯಾಂಗ ಕೊಡ್ತೇವು. ಹಂಗೆ ಮಳೆಗಾಲದೊಳಗೆ ಅವು ಮತ್ತೆ ಬಾಟಮ್ ಕಟ್ ಮಾಡಿಬಿಡ್ರಿ. ಮಾರ್ಚ್ ಏಪ್ರಿಲ್ದೊಳಗೆ ಅವು ಮತ್ತೆ ಬಾಟಮ್ ಕಟ್ ಮಾಡಿದ್ರೆ 8-10 ತೆಂಡೆ ಬರ್ತಾವ, ಟಿಲ್ಲರ್ಗಳು ಬರ್ತಾವ. ಅದ್ರಾಗ 1-2 ಇಟ್ಕೋರಿ. ಉಳಿಕಿದ ತೆಗೆದು ದನಗಳಿಗೆ ಮೇಯಿಸ್ರಿ ಅಥವಾ ಮಲ್ಚಿಂಗ್ ಮಾಡ್ರಿ. ಹಿಂಡು ದನಗಳಿಗೆ ಕೊಟ್ಟರಪ್ಪ ಅಂದ್ರೆ ಕ್ಯಾಲ್ಸಿಯಂ ಭಾಳ ಚಲೋ ಸಿಗ್ತದೆ. ಆಡುಗಳಿಗೆ ಕೊಟ್ಟರಪ್ಪ ಅಂದ್ರೆ ಭಾಳ ಚಲೋ ಆಗ್ತಾವ. ಯಾವುದೇ ಕ್ಯಾಲ್ಸಿಯಂ ದ್ರಾವಣವನ್ನು ನೀವು ಮುಖಾಂತರ ಇಂಜೆಕ್ಷನ್ ಮುಖಾಂತರ ಗುಳಿಗೆ ಮುಖಾಂತರ ಕೊಡುವ ಅವಶ್ಯಕತೆ ಇಲ್ಲ. ನುಗ್ಗಿ ಗಿಡ ಹಚ್ಚಿದ್ರಂದ್ರೆ ಕಟಾವು ಮಾಡಿ ಕಿಸಿಂದ ಬಿಡ್ರಿ. ಈಗ ನಮ್ಮ ಇಷ್ಟ ಎತ್ತರ ಅದಾವ. ಈ ಜನವರಿ 1 ಇವತ್ತು ಚಾಲು ಆಯಿತು. ಇಷ್ಟ ಎತ್ತರ ಬಂದವ್ರಿ ನಾವು ಜೂನ್ದಾಗ ಕಟಾವು ಮಾಡಿದೆವು. ಇನ್ನು 2 ತಿಂಗಳಾಗಿ ಅವು ಮತ್ತೆ 20-30 ಫೂಟ್ ಬೆಳೀತಾವ. ಮತ್ತೆ ಒಂದು ತುಸು ಅಗಲಾಗಿ ಆತವ. ಅಲ್ಲೆಲ್ಲೆಲ್ಲ ನೆಳ್ಳಾತ. ಬಿಸಿಲು ಹತ್ತಪ್ಪ ಅಂದ್ರೆ ನಾವು ಓಡಿ ಹೋಗಿ ನೆಳ್ಳ ಕುಂದಿರ್ತೇವೆ. ಮನುಷ್ಯರು ಗಿಡ ಹೋಗಿ ಏನ್ರಿ ಕುಂಡ್ರಂಗದವೇನ್ರಿ. ಅದಕ್ಕೆ ನಾವು ಅಲ್ಲಿನೇ ಸೃಷ್ಟಿ ಮಾಡ್ಬೇಕಾಗ್ತದ ನೆಳ್ಳನ್ನ. ಯಾರದೇ ಹಸಿರು ಮನೆ ತಯಾರು ಮಾಡೋಕ್ಕಾಗ್ತದೇನ್ರಿ? 10 ಎಕರೆಗಟ್ಲೆ 1 ಎಕರೆಗಟ್ಲೆ ಆಗುವುದಿಲ್ಲ. ಸರಳ ಪದ್ಧತಿ, ನುಗ್ಗಿ ಗಿಡ ಹಾಕಿಬಿಡೋದು, ಗ್ಲೀಸಿಡಿ ಹಚ್ಚೋದು. ಇಷ್ಟು ಮಾಡಿದ್ರೆ ಲಿಂಬಿ ಒಳಗೆ ಬರೋಂಥ ಸಮಸ್ಯೆಗಳು ಬಹಳಷ್ಟು ಕಮ್ಮಿ ಆಗ್ತವೆ. ಅಷ್ಟು ಮೀರಿ ಬಂದವಪ್ಪ ಅಂತಂದ್ರೆ ನನ್ನ ಅನುಭವದ ಪ್ರಕಾರ ನಿಂಬೆ ಗಿಡಕ್ಕೆ ಯಾವುದರೆ ಜಿಗಿ ಬಂದವ್ರಿ ಭಾಳ ಮಂದಿ ಹೊಲ್ದಾಗ. ಈಗ ನಮ್ಮ ಹೊಲ್ದಾಗ ಒಟ್ಟ ಬಂದಿಲ್ರಿ. ಅದು ಜಿಗಿ ಯಾಕೆ ಬರ್ತದಪ್ಪ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ನೀರು ಜಾಸ್ತಿ ಆಯ್ತಂದ್ರೆ ಮಾತ್ರ ನೋಡ್ರಿ, ಊಟ ಮಾಡ್ಲಾರ್ದೆ ನೀರು ಕುಡ್ದೆ ಅಂದ್ರೆ ಹೊಟ್ಟಿಗೆ ಹತ್ತಾವ ಕಳ್ಳಿಗೆ ಹತ್ತಾವ ನೀರು ಹತ್ತಾವ. ನಿಮ್ಗೆ ಅನುಭವಕ್ಕೆ ಬಂದಿರ್ಬೇಕು ಭಾಳ ಮಂದಿ. ಈಗ ಯಾರಿಗೆ ಹೊಸು ಆಗಂಗಿಲ್ಲ. ನಮ್ಮ ಸಣ್ಣವ್ರಿದ್ದಕ್ಕ ಭಾಳ ಹೊಸು ಭಾಳ ಕಡೆಯವ ನಮಗೆಲ್ಲ. ನಿಮಗೆ ಬೋತೆಕ್ಕೆ ಯಾರಿಗೆ ಹೊಸು ಆಲಿಕ್ಕಿಲ್ಲ. ಯಾಕಂದ್ರೆ ಗಳಿಗೊಮ್ ತಿತ್ತಿರಿ, ಗಳಿಗೊಮ್ ಉಣ್ತೀರಿ, ಗಳಿಗೊಮ್ ಎಲ್ಲ ಥರ ಸಿಗ್ತದೆ ನಿಮಗೆ. ಬರೇ ಹೊಟ್ಟಿಲೆ ನೀರು ಕುಡಿದ್ರೆ ಅಂದ್ರೆ ಕಳ್ಳಿಗೆ ಹತ್ತಾವ. ಸಾವಯವ ಇಂಗಾಲದ ಪ್ರಮಾಣ ಭೂಮಿಯೊಳಗೆ ಇದ್ದಿದ್ದಿಲ್ಲ. ನೀವು ತಿಪ್ಪಿ ಗೊಬ್ಬರ ಹಾಕಲಾರ್ದೆ ಬರೇ ನೀರು ಕೊಟ್ಟರೆ ಅಂದ್ರೆ ಏನಾಗ್ಬಿಡ್ತಾವ ಗಿಡಕ್ಕೆ? ನೀರಿನ ಪ್ರಮಾಣ ಜಾಸ್ತಿ ಆಗಿ ಗಿಡ ವೀಕ್ ಆಗ್ತದ್ರಿ, ರೋಗಕ್ಕೆ ತುತ್ತಾಗ್ತಾವ. ಅದಕ್ಕೆ ನೀವು ನೀರನ್ನು ಒಂದು ಕಂಟ್ರೋಲ್ ಮಾಡ್ರಿ. ನೀರು ಜಾಸ್ತಿ ಆದರೆ ರೋಗ ಬರ್ತಾವ ಎಲ್ಲ ಬೆಳೆಗಳಿಗೆ. ಇದು ಒಂದೇ ಬೆಳೆಗೆ ಅಲ್ಲ, ಎಲ್ಲ ಬೆಳೆಗಳಿಗೆ. ನಾ ಮೊದಲು ಔಷಧ ಹೊಡೆಯೋಕ್ಕಿಂತ ಮೊದಲು ನೀರು ಬಂದ್ ಮಾಡಿಬಿಡ್ತೀನಿ. ನನಗೆ ಫೋನ್ದಾಗ ಭಾಳಷ್ಟು ಮಂದಿ ಇಡೀ ಎಲ್ಲ ಕಡೆ ಮಂದಿ ಕೇಳ್ತಾರೆ, ಬೆಂಗಳೂರು ಹಿಡ್ಕೊಂಡು ಎಲ್ಲ ಕೇಳ್ತಾರೆ. ಅವ್ರಿಗೆ ಏನು ಹೇಳ್ತೀನಿ, ಮೊದಲು ನೀರು ಬಂದ್ ಮಾಡ್ರಿ. ನೀರು ಜಾಸ್ತಿ ಆಗ್ಯಾವ ನಿಮ್ಗೆ? ಹೌದ್ರಿ, ನಾವು ನೀರು ಭಾಳ ಬಿಟ್ಟಿದ್ದೇವ್ರಿ. ಮೊನ್ನೆ ಒಂದರ ನಾವು ಮೋಟರ್ ಚಾಲು ಮಾಡಿ ಹೋಗಿದ್ದೇವ್ರಿ, ಹಾಳಿ ಬಂದ್ ಮಾಡೋದಾಗಿಲ್ಲ ನೀರು. ಹಾಂ, ಬರಬರಿ ನೀರು ಬಂದ್ ಮಾಡ್ರಿ. ನೀರು ಬಂದ್ ಮಾಡಿ ನೀರು ದೂರ ಬಿಡ್ರಿ. ನೀರು ದೂರ ಬಿಟ್ಟ ಬಳಿಕ ಸಿಲಿಂಡರ್ ಇದ್ದು ಅಂದ್ರೆ ಹಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹೊಡೀರಿ. 4-5 ದಿನ ಹುಳಿ ಮಜ್ಜಿಗೆ ಆದ ಬಳಿಕ ಹುಳಿ ಮಜ್ಜಿಗೆ ಹೊಡೆದ್ರೆ ಕಂಟ್ರೋಲ್ ಆಗ್ತದೆ. ಹಿಂಗೆಲ್ಲ ಅಗ್ನಿಯಸ್ತ್ರ ಹೊಡ್ರಿ, ನೀಮಾಸ್ತ್ರ ಹೊಡ್ರಿ, ದಸ್ಪರಣಿ ಹೊಡ್ರಿ ಅಂತ ಹಿಂಗೆಲ್ಲ ಹೇಳ್ತಿದ್ದೆವು. ಅದ್ರ ಮ್ಯಾಲೆ ಕಂಟ್ರೋಲ್ ಆಗ್ತವೆ. ಇದು ರೋಗದ ನೀರು ಕಮ್ಮಿ ಮಾಡಿದೆವು ಅಂದ್ರೆ ಇದು ಯಾವುದು ಸಮಸ್ಯೆನೇ ಬರೋದಿಲ್ಲ. ಗಿಡಗಳು ಬೆಳೆಸಿದ್ರಿ, ಫಿನಿಶಿಂಗ್ ಬಾರ್ಡರ್ ಮಾಡ್ಕೋರಿ, ಮಲ್ಚಿಂಗ್ ಮಾಡ್ಕೋರಿ, ಜೀವಾಮೃತ ಮಾಡ್ರಿ. ಇಷ್ಟು ಮಾಡಿಕೊಂಡು ನೀವು ಯಾವಾಗೂ ಒಂದು ಮಾರ್ಕೆಟ್ದೊಳಗೆ ಇಲ್ಲಿ ನಮಗೆ ಸರ್ ಕರ್ದಾರ ಬಲ್ಯಾಕೆ ಹೋಗ್ಬೇಕಂದ್ರೆ ಎಲ್ಲಿ ಬರೇಗ ಇಲ್ಲಿ ಹೋಗಬಾರ್ದು. ನಿಮ್ಗೆ ಮಾರ್ಕೆಟ್ ನಿಮ್ಗೆ ಸಿಗ್ತಿತ್ತಪ್ಪ ಅಂದ್ರೆ ನಿಂಬರಿಗೆ ಅವರ ನಮ್ಮ ನಿಂಬಿಕಾಯಿ ಕಳಿಸ್ರಿ ಅಂತ ಭಾಳ ಮಂದಿ ಹೇಳ್ತಾರೆ. ನಾವು ಒಟ್ಟಾಗ ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಔಷಧ ಹೊಡೆದಿಲ್ಲ, ನಮ್ಮನು ನಿಮ್ಮಲ್ಲೇ ನಿಂಬಿಕಾಯಿ ಕಳಿಸ್ರಿ, ನೀವು ಅರ್ಧ ತೋರಿ ಆದ್ರೆ ನಮ್ಗೆ ಅರ್ಧ ಕೊಡ್ರಿ ಕರೆ ಹೇಳ್ತಾರೆ. ಯಾರ್ದು ಹೊತ್ತು ಬೇಸ ಬೇಡ. ಯಾಕಪ್ಪ ಅಂದ್ರೆ ಅವ ಹೇಮರೆಡ್ಡಿ ಮಲ್ಲಮ್ಮ ಅಂದಾಳ. ಏನಂದಾಳಂದ್ರೆ ತಂದಿ ಮಲ್ಲಯ್ಯ ಕೊಟ್ರೆ ಮನ ತುಂಬಿ ಮನಿ ತುಂಬಿ ಅಂದಾಳ. ಅವ ಕೊಡಬೇಕು, ನಾವು ತಗೋಬೇಕು, ಅಷ್ಟೇ ನಮ್ಮ ಹೊಟ್ಟೆ ತುಂಬಿದ ಸಮಾಧಾನ ಇದ್ದಿದ್ದೇವೆ. ಯಾರ್ದು ನಾವು ಕಮಿಷನ್ ತಿನ್ನಬೇಕಾಗಿಲ್ಲ, ನೀವು ಯಾರಿಗೆ ಕುಡಿದ್ಬೇಕಾಗಿಲ್ಲ. ನೀವು ಏನು ಮಾಡ್ಬೇಕಂದ್ರೆ ಎ ಪಿ ಬಿರಾದರ ಸಾಹೇಬರು, ಪ್ರೇಮ ಪಾಟೀಲ್ ಮೇಡಮ್ ಅವರು ಕರೆದಾರಪ್ಪ ಅಂದ್ರೆ ಯಾರೇ ಸರ್ ಕರೀಲಿ, ವಿಜ್ಞಾನಿಗಳು ಕರೀಲಿ, ತಕ್ಷಣನ ಹೋಗುತ್ತ ಬರ್ರಿ. ಪ್ರತಿಯೊಂದು ಕಾರ್ಯಕ್ರಮದಾಗ ಅಟೆಂಡ್ ಇರುತ್ತೆ ಬರ್ರಿ. ಯಾವ ಮುತ್ತೆಯವ್ರು ಕರೆದ್ರು ಅಲ್ಲಿ ಹೋಗುತ್ತೆ ಬರ್ರಿ. ಬರ್ಲಾಕಿನ ನಾವು ನಿಂಬಿಕಾಯಿ ತೊಗೊಂಡು ಹೋಗಿ, ನಾ ಇವತ್ತು ಮುದ್ದಾಮ್ ತಂದಿಲ್ಲ, ನಾ ಎಲ್ಲ ತಂದಿನಿ. ಈಗ ಇಲ್ಲಿ ತಂದು ಇಡ್ತಿದ್ದ ನಾನು, ಇಲ್ಲಿ ತಂದು ಇಟ್ಟು ಸುಮ್ ಹೋಗಿ ಬಿಡೋದು. ಅವ್ರು ಹೇಳ್ತಾರೆ, ಯಾರೇ ಕೇಳ್ತಾರೆ, ಜಪಾನ್ದವ್ರು ಬಂದಿದ್ರಿ ಸರ್ ಒಮ್ಮೆ ಇಲ್ಲಿ ನಮ್ಮ ವೇದಿಕೆ ಮೇಲೆ, ಯಾವ್ಯಾವ ದೇಶದಿಂದ ಬಂದಿರ್ತಾರೆ, ಅವರೆಲ್ಲ ಕೇಳ್ತಾರೆ ಈ ನಿಂಬೆ ಹಣ್ಣು ಭಾಳ ಚಲೋ ಅದ, ಯಾರು ರಾಜಶೇಖರ್ ನಿಂಬರಿಗೆ ಅವ್ರದ್ದು. ಅವ್ರು ಅಲ್ಲಿ ಹೋಗಿ ತಮ್ಮ ದೇಶದಾಗ ಹೇಳ್ತಾರೆ. ಇದಕ್ಕೆ ಯಾವುದು ಪೇಪರ್ ವಿಡಿಯೋ ಮೀಡಿಯಾ ಬೇಕಾಗಿಲ್ಲ. ಇದಕ್ಕೆ ಸಿದ್ದೇಶ್ವರ ಪಾತ್ಯರ ಪ್ರವಚನಕ್ಕೆ ಹೋಗೋ ಮುಂದಾಗ ಒಂದು 4 ನಿಂಬೆಹಣ್ಣು ಇಟ್ಟು ಬಂದು ನಮಸ್ಕಾರ ಮಾಡಿ ತಳ್ಕೊಂಡಿರೋದು. ಅಲ್ಲಿ ಯಾರೋ ನಿಮ್ಮಂಥವ್ರು ಭಾರಿ ಶಾಣ್ಯಾರು ಬಂದಿರ್ತಾರೆ, ವಿಜ್ಞಾನಿಗಳು ಬಂದಿರ್ತಾರೆ, ಪರದೇಶದವ್ರು ಬಂದಿರ್ತಾರೆ. ಹಿಂಗೆ ತನಗೆ ತಾನೇ ನನಗೆ ಬೇಕತ್ತ ಇದು ಮಾಡಿಲ್ಲ. ಅದು ನಂದು ಏನೋ ಒಂದು ಭಕ್ತಿಪೂರ್ವಕ ಮಾಡೀನಿ. ನಾ ಏನು ಬೆಳಿತೀನಿ, ನಾ ಜ್ವಾಳ ಬೆಳೆದ್ರೆ ನೂರು ಕ್ವಿಂಟಲ್ ಬೆಳೆದ್ರು ಬಿತ್ತಮ್ ಮುಂದಾಗೆ ಆರ್ಡರ್ ಆಗಿರ್ತಾವ, ತೊಗರಿ ಬೆಳೆದ್ರು ಬಿತ್ತ ಮುಂದಾಗಿ ಆರ್ಡರ್ ಆಗಿರ್ತಾವ, ಏನೇ ಬೆಳೆದ್ರು ಬಿತ್ತ ಮುಂದಾಗಿ. ನಿಂಬರಿಗೆ ಅವ್ರೆ ಏನು ಮಾಡ್ಲಿಕ್ಕತ್ತೀರಿ? ನಾ ತೊಗರಿ ಬಿತ್ತಲಕತ್ತೀರಿ, ನೀವೇ ಬಿತ್ತಲಕತ್ತೀರಿ, ನೀವೇ ಬಿತ್ತಲಕ, ನಾನೇ ಬಿತ್ತಲಕತ್ತೀನಿ. ಎಷ್ಟು ಎಕರೆ ಬಿತ್ತೀರಿ? 15 ಎಕರೆ ಬಿತ್ತಲಕತ್ತೀನಿ. ನಿಮ್ಮ ಬ್ಯಾಂಕಿನ ಡೀಟೇಲ್ಸ್ ಕೊಟ್ಟು ಕಳಿಸ್ರಿ, 15 ಎಕರೆ ತೊಗರಿ ನಮಗೆ ಕೊಡ್ರಿ ಅತ್ತಾರ. ಏನ್ ರೇಟ್ ತೊಟ್ಟೆ ಕೇಳೋದಲ್ರಿ? ಎಷ್ಟು ರೊಕ್ಕ ಹಾಕುನ ತೊಟ್ಟೆ ಕೇಳಿಲ್ಲ ಈ 16 ವರ್ಷದಾಗ. ಒಮ್ಮನು ನಿಮ್ಮ ಸುಮಾರು ಬಂದಿದ್ದು, ಕಮ್ಮಿ ಬಂದಿದ್ದು, ಸ್ಲೋ ಬಂದಿ, ಯಾರೂ ಏನು ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಮೇಲೆ. ನಿಮ್ಮ ನಿಂಬೆಕಾಯಿ, ನಿಮ್ಮ ತೊಗರಿ, ನಿಮ್ಮ ಜ್ವಾಳ, ನಿಮ್ಮ ಗೋಧಿ, ನಿಮ್ಮ ಸಜ್ಜಿ, ನಿಮ್ಮ ನವಣಿ, ನಮ್ಮ ರೊಕ್ಕದಕ್ಕಿಂತ ನಿಮ್ಮೇ ಭಾಳ ಚಲೋ ಇದ್ದು, ತೂಕ ಚಲೋ ಇತ್ತು. ಹಂಗೆ ನಾವು ಚಲೋ ಆಗಲಾರ್ದೆ ಜಗ ಚಲೋ ಆಗೋದಲ್ರಿ. ನಮಗೆ ಭಾಳ ಸಿಟ್ಟು ಬರ್ತದೆ. ಎಲ್ಲರ ರೈತರು ಸ್ಟ್ರೈಕ್ ಮಾಡ್ಯಾರಿ ಇವತ್ತು ಒಬ್ರು ಇಲ್ಲಿ. ನಾ ಸಣ್ಣವಿರ್ಲಕ್ಕಾಗಿ ಕಬ್ಬಿನ ಸ್ಟ್ರೈಕ್ ಮಾಡ್ಲಿಕ್ಕತ್ತಾರ ರೈತರು. ಫ್ಯಾಕ್ಟ್ರಿಯವರು ಇವರಿಗೆ ಬೇಕಾದಷ್ಟು ರೊಕ್ಕ ಕೊಟ್ಟಿಲ್ಲ, ಇವರು ಸ್ಟ್ರೈಕ್ ಮಾಡೋದು ಬಿಟ್ಟಿಲ್ಲ. ನಾವು 39 ವರ್ಷ ಕಬ್ಬು ಬೆಳೆದಿನ್ರಿ, 39 ವರ್ಷ ಕಬ್ಬು ಬೆಳೆದಿನಿ. ಒಂದು ಸಲನು ಫ್ಯಾಕ್ಟ್ರಿಗೆ ಕಬ್ಬು ಕೊಟ್ಟಿಲ್ಲ ನಾ ಇನ್ನ ತನಕ, ಒಂದು ಸಲ ಕೊಟ್ಟಿಲ್ಲ. ಫ್ಯಾಕ್ಟ್ರಿಯಾಗ 3 ಫ್ಯಾಕ್ಟ್ರಿಯಾಗ ಸೇರದವ. ಅವ್ರು ನಮಗೆ ಸಂಬಂಧ ಇಲ್ಲ, ನಮ್ಗೆ ಅವ್ರ ಸಂಬಂಧ ಇಲ್ಲ. ಸೇರು ಸರ್ಟಿಫಿಕೇಟ್ ಮಾತ್ರ ನಮ್ಮ ಮನೆಯಾಗವ. ಯಾಕೆ ಹೇಳ್ರಿ? ನಾ ಕಬ್ಬಿನ ಗಾಣ ಸ್ವತಃ ಕಬ್ಬು ಗಾಣ ಮಾಡಿಸಿದ್ ಮಾರಾಟ ಮಾಡೀನಿ. ಎಲ್ಲರೂ ಹಿಂಗೆ ಮಾಡಿದ್ರೆ ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ? ತಾವೇ ಒಳಗೆ ಹೋಗಿ ಕುಂದಿರ್ತಾರೆ ಏನ್ರಿ? ಕಾಲು ಓದ್ತಾರೇನು? ಇಲ್ಲ. ನಾವು ಸುಧಾರಣೆ ಆಗಲಾರ್ದೆ ಜಗ ಸುಧಾರಣೆ ಆಗೋದಿಲ್ಲ. ನಾವು ಖಾತ್ರಿ ಇಟ್ಕೋಬೇಕು. ನಾವು ವಿಷಮುಕ್ತ ಆಹಾರ ಬೆಳಿಬೇಕು, ವಿಷಮುಕ್ತ ನಿಂಬಿಕಾಯಿ ಬೆಳಿಬೇಕು. 1,000 ಹಾಕಂದಲ್ಲಿ 1,100 ಹಾಕಿ ಕಳಿಸ್ಬೇಕು. ಅದನ್ನು ಪ್ಯಾಕಿಂಗ್ ಚಲೋ ಮಾಡಬೇಕು. ಅಲ್ಲಿ ಹೋದಕ್ಕರ ಅವರಿಗೆ ಕೆಟ್ಟದ್ದು ಭಾಳ ಸಿಗಬಾರ್ದು. ಅದಕ್ಕೆ ನಾವು ಒಳ್ಳೆಯ ರೈತರಾಗಬೇಕಾಯ್ತಪ್ಪ ಅಂದ್ರೆ ನಮ್ಮ ಎಲ್ಲ ಗುಣಗಳನ್ನು ನಾವು ವೈಜ್ಞಾನಿಕವಾಗಿ ರೂಪಿಸಿಕೊಂಡಕ್ಕರ ಮಾತ್ರ ನಮಗೆ ಸುಖ ಸಿಗ್ತದೆ ಅಂತ ಹೇಳ್ತೀನಿ. ಇದರಂತೆ ಈ ನಿಂಬಿಕಾಯಿ ಒಳಗೆ ಇನ್ನೊಂದು ಏನು ಸಮಸ್ಯೆ ಇದಪ್ಪ ಅಂತಂದ್ರೆ, ಭಾಳಷ್ಟು ಮಂದಿಗೆ ಈ ಗಮಾಸಿಸ್ ರೋಗ ಅನ್ನೋದೊಂದು ಭಾಳ ಕಾಡ್ಲಿಕ್ಕತ್ತೀರಿ ಸರ್. ಈಗ ಅದನ್ನು ಗಿಡದ ಮಡಿ ಒಳಗೆ ನೀರು ಬಿಡೋದ್ರಿಂದ ಬರ್ತದ ಸರ್ ಎಂದಿ ನಡೆದು ಹೇಳ್ಕೊತ ಬಂದಾರ ನಮ್ಗೆ. ಅವ್ರೆಲ್ಲ ಹೇಳಿದ್ದು ಕರೆಕ್ಟ್ ಹೇಳ್ಯಾರ. ನಾವೇ ತಪ್ಪು ತಪ್ಪು ತಿಳ್ಕೊಂಡು ಎಲ್ಲೆಲ್ಲಿಗೋ ಹೋಗಿ ಬಂದೇವು ನಾವು. ಅವ್ರು ಹೇಳ್ಯಾರ ಸರ್ಕಾರಿ ಗೊಬ್ಬರ ಹಾಕೋಕ್ಕಿಂತ ಮೊದಲು 15 ದಿನ ಮೊದಲ ತಿಂಗಳ ಮೊದಲ 2 ತಿಂಗಳ ಮೊದಲ ತಿಪ್ಪಿ ಗೊಬ್ಬರನ ಭೂಮಿಗೆ ಹಾಕ್ರಿ, ಇಷ್ಟು ಟನ್ ಭೂಮಿಗೆ ಹಾಕಿ ಕೂಡಿಸೋದು ಒಳಕ್ಕೆ ನೀವು ಹಿಂಗ ಹಿಂಗೆ ಮಾಡ್ರಿ ಅಂತ ಹೇಳ್ಯಾರ. ಅವರು ಊಟದ ಕೂಡ ಉಪ್ಪಿನಕಾಯಿ ತಿನ್ರಿ ಅಂತ ಹೇಳ್ಯಾರ. ನಾವು ಉಪ್ಪಿನಕಾಯಿನೇ ಊಟ ಮಾಡಿ ಉಂಡಿದ್ದೆವು. ಸ್ವಯಂ ಕೃತ ಅಪರಾಧ, ನಾವು ಮಾಡಿದ ತಪ್ಪ. ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ನಾವೇ ಮತ್ತೆ ಅವ್ರ ಸುಧಾರಣೆ ಮಾಡ್ಲಿಕ್ಕತ್ತಾರ. ನಾವು ಸುಧಾರಣೆ ಆಗಬೇಕು. ಆ ಗಮಾಸಿಸ್ ರೋಗದ ಬಗ್ಗೆ ನನಗೆ ಏನು ತಿಳಿದಪ್ಪ ಅಂದ್ರೆ, ಈ ನೀರಿನ ತೊಂಗೆಗಳು ಬಂದು ಭೂಮಿಗೆ ಹತ್ತಲಾರ್ದಂಗೆ ಕಟಾವು ಮಾಡಿದ್ರೆ ಅಂದ್ರೆ ಈ ಗಮಾಸಿಸ್ ರೋಗ ಕಂಟ್ರೋಲ್ ಆಗ್ತದೆ. ಗಿಡ ಬಿಟ್ಟು ಹೊರಗೆ ನೀರು ಬಿಡೋದ್ರಿಂದ ಭಾಳ ಮಂದಿ ಇದೊಂದು ಸಮಸ್ಯೆ ಭಾಳ ಆಗ್ಯದ. ಅದು ಸರಿಯಾಗಿ ವೈಜ್ಞಾನಿಕವಾಗಿ ಸರ್ ಹೇಳ್ತಾರ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಲಿಂಬೆ ಉತ್ಪಾದನೆ ತಾಂತ್ರಿಕತೆ ಕುರಿತು ಸಾವಯವ ಬೇಸಾಯದ ಅನುಭವಿ ರೈತರಾದ ರಾಜಶೇಖರ್ ನೆಂಬರ್ಗಿ ಅವರಿಂದ ಮಾಹಿತಿಯನ್ನ ಇದುವರೆಗೆ ಕೇಳಿದ್ರಿ. ರೈತರ ಕಾರ್ಯಕ್ರಮವಾದ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ರಮೇಶ್, ನಿಮ್ ಬೆಂಗಳೂರಿಗೆ ಮೆಟ್ರೋ ಏನೋ ಬಂತು, ಆದ್ರೆ ಅದ್ಯಾ ಕನ್ಸ್ಟ್ರಕ್ಷನ್ ಇಷ್ಟೊಂದು ಸ್ಲೋ? ಅದು ಅವತ್ತಿನ ಸರ್ಕಾರದ ಕಥೆ. ಕೆಲಸ ಬೇಗ ಮುಗಿತಿದೆ. ನಮ್ ಮೆಟ್ರೋ ಲೈನ್ ಈಗ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಗೊತ್ತಾ? ಬಿಜೆಪಿ ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹೌದಾ, ಬಿಜೆಪಿ ಕೆಲಸ ಸೂಪರ್ ಗುರು. ಮೋಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಯಾರೋ ಬರ್ತಾರೆ, ನೀನು